ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ, ಶಿಶುನಾಳಾಧೀಶನ ಮುಂದೆ ಕೊಸರಿ ಕೊಸರಿ ಹೋಗಬೇಡ. ಹಸನವಿಲ್ಲ ಹರೆಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ, ಹಸನವಿಲ್ಲ ಹರೆಯ ಸಂದ ಪಿಸುರು ಪಿಚ್ಚು ಗಣ್ಣಿನ ಮುದುಕಿ, ಬುದ್ಧಿಗೇಡಿ ಮುದುಕಿ ನೀನು ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ನೀ ದಿನ ಹೋದಕಿ ಇರು ಬಳ ಜೋಕಿ, ನೀ ದಿನ ಹೋದಕಿ ಇರು ಬಳ ಜೋಕಿ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ, ಬಿದ್ದಿಯ ಬೇ ಮುದುಕಿ ಬಿದ್ದಿಯ ಬೇ. ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ. ದುಗ್ಗಾಣಿಗೆ ಹೆಡ್ಡನಾಗ ಬೇಡೋ ತಿಂದಿ ನೀ ಮಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ಹೆಡ್ಡ ಮೂಢಾತ್ಮ ದುಡ್ಡು, ಕೆಟ್ಟದ್ದು ಹೆಡ್ಡ ಮೂಡಾತ್ಮ. ದೊಡ್ಡ ದೊಡ್ಡವರನ್ನೇ ಹೆಗ್ಗಾಲು ಹಿಡಿಸಿತು, ದುಡ್ಡು ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ, ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ. ಬಿಣ್ಣನೆ ತಿಂದಿತ್ತು ಒಳಗ ಮೆಲ್ಲನೆ ಹಣ್ಣಗ ಮಾಡಿತ್ತು ಬೆಂಕಿಯ ಕಿಡಿಯ, ದುಡ್ಡು ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ. ಮುಕ್ಕಿಸಿತು ಮಣ್ಣು ರೊಕ್ಕ ತಕ್ಕಂತೆ ಬಳಸಲು ತೆರೆಸಿತು ಕಣ್ಣು, ಮುಕ್ಕಿಸಿತು ಮಣ್ಣು ರೊಕ್ಕ ತಕ್ಕಂತೆ ಬಳಸಲು ತೆರೆಸಿತು ಕಣ್ಣು. ಮುಕ್ಕುವ ಚಪಲ ಏಕಿನ್ನು, ಮುಕ್ಕುವ ಚಪಲ ಏಕಿನ್ನು, ಮುಕ್ಕಿ ಬಿಕ್ಕಲ್ಲು ಕುಡಿಸಿತು ನೀರನ್ನು, ದುಡ್ಡು ಕೆಟ್ಟದ್ದು ನೋಡಣ್ಣ ದುಡ್ಡು, ಕೆಟ್ಟದ್ದು ನೋಡಣ್ಣ. ಆಸೆ ಬಿದ್ದು ಮನದ ಮಾರಿ ಕೊಂಟ್ಯಾಳೋ ಹುಡುಕುತ್ತಾ ನೂರೆಂಟು ಕೇರಿ,